ಉಪಕರಣಗಳು ಮತ್ತು ಎಕ್ವಿಪ್ಮೆಂಟ್ಸ್ ಎಲ್ಲ ಅವ್ರದಿರುತ್ತೆ, ಅವ್ರು ಬಂದು ನಮಗೆ ಇನ್ಸ್ಟಾಲ್ ಮಾಡ್ಬಿಟ್ಟು ಹೋಗ್ತಾರೆ ಸರ್. ಜನರೇಟ್ ಆಗಿರೋ ಎಲೆಕ್ಟ್ರಿಸಿಟಿ ನಮಗೆ ಕೊಡ್ತಾರೆ. ನಾವು ಬೇರೆ ವಿದ್ಯುತ್ ಶಕ್ತಿ ಬೋರ್ಡ್ ಇಂದ ಪರ್ಚೇಸ್ ಮಾಡೋ ಬದಲು ಇವ್ರ ಹತ್ರ ನಾವು ತಗೋಬಹುದು. ಅಂದ್ರೆ ನಿಮ್ದು ಉತ್ಪಾದನೆ ನೀವು ಮಾಡ್ಕೊಂಡಂಗೆ? ಖಂಡಿತ ಸರ್, ಸ್ವಲ್ಪ ಖರ್ಚು ಕಡಿಮೆ ಆಗ್ತದೆ, ತುಂಬಾನೇ ಕಡಿಮೆ ಆಗುತ್ತೆ. ಒಂದು ಮತ್ತೆ ಎಲ್ಲಾ ಮೆಟ್ರೋ ಸ್ಟೇಷನ್ ಇವಾಗ ಫೇಸ್ ತ್ರೀಯಲ್ಲಿ ಅದನ್ನ ಮ್ಯಾಂಡೇಟರಿ ಮಾಡಿದ್ದಾರೆ ಸರ್, ಎಲ್ಲಾ ಮೆಟ್ರೋ ಸ್ಟೇಷನ್ ಅಲ್ಲೂ ಇದನ್ನ ಅಳವಡಿಸ್ಕೋಬೇಕು ಅಂತ. ಮತ್ತೆ ಈ 7 ಮೆಟ್ರೋ ಸ್ಟೇಷನ್ ಅಲ್ಲಿ ನಮ್ಮ BMRC ಅಲ್ಲಿ ಸ್ವಂತ ದುಡ್ಡು ಹಾಕಿ ಸೊ ಅಲ್ಲಿ ನವೀಕರಣ ಶಕ್ತಿ ಎಸ್ಪೆಷಲಿ ಸೋಲಾರ್ ಎನರ್ಜಿನ ನಾವು ಟ್ಯಾಪ್ ಮಾಡಬೇಕು ಅಂತ ಕನ್ಸಿಡರ್ ಮಾಡಿದ್ದೇವೆ. ಇವಾಗ ನಮ್ಮ BMRC 13-15% ನವೀಕರಣ ಶಕ್ತಿಯಿಂದ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಮತ್ತೆ ಮುಂದೆ ನಾವ್ ಏನ್ ಅಳವಡಿಸ್ಕೋಬೇಕು ಅಂದಾಗ ನಾವು 35-38% ವರ್ಗೂ ನಾವು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸೌರ ಶಕ್ತಿ ಅಂದ್ರೆ ಸೋಲಾರ್ ಎನರ್ಜಿ ಮೇಲೆ ಆಗಿರ್ಬೇಕು ಅಂತ ಇದೆ. ಟೋಟಲ್ ಆಗಿ 37 MW ಅಷ್ಟು ಸೋಲಾರ್ ಅಗ್ರಿಮೆಂಟ್ಸ್ ಮಾಡ್ಕೋಬೇಕು ಅಂತ ಆಸ್ ಆಫ್ ನೌ ಇದಿದೆ ಸರ್. ಮತ್ತೆ ಅದಲ್ದೇನೆ ಇದು ಮೆಟ್ರೋ ಸ್ಟೇಷನ್ ಅಲ್ದೇನೆ ಪಾರ್ಕಿಂಗ್ ಲಾಟ್ಸ್ ಅದ್ರ ಮೇಲೂ ನಾವು ಸೋಲಾರ್ ಪ್ಯಾನಲ್ ಹಾಕಿ ಅದ್ರಿಂದನು ಸೌರಶಕ್ತಿನ ಮಾಡ್ಕೋಬೇಕು ಅಂತ ಇದೀವಿ. ಅದಲ್ದೇನೆ ಎನರ್ಜಿ ಜನರೇಟ್ ಆಗಿರೋದು ಗ್ರಿಡ್ಗೂ ಹೋಗೋದು ಅಂದ್ರೆ ನೆಟ್ ಮೀಟರಿಂಗ್ ಏನಂತಾರೆ ಅದನ್ನು ನಾವು ತಿರ್ಗಾ ಎಸ್ಕಾಮ್ಸ್ಗೆ ನಮ್ಮ ಹತ್ರ ಹೆಚ್ಚಿಗೆ ಇತ್ತು ಅಂದಾಗ ನಾವು ಅವ್ರಿಗೆ ಕೊಡ್ತೀವಿ. ಆ ಇದೂ ಇದೆ. ಅದಲ್ದೇನೆ ನಾವು ಇದು ಸೋಲಾರ್ ಸೈಡ್ ಪ್ಯಾನಲ್ ವಯಾಡಕ್ಟ್ಸ್ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಅದೇ ಏನು ಉತ್ಪಾದನೆ ಆಗುತ್ತಲ್ಲ ಸರ್ ಅವ್ರು ಕೊಡೋದಿಕ್ಕೂ ಅದಕ್ಕೂ ಸೋಲಾರ್ ಗ್ರಿಡ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಯೋಜನೆಯಲ್ಲಿ ಇವಾಗ ಜಾರಿಗಿದೆ ಸರ್. ಇದಕ್ಕೆ ಸಂಬಂಧಪಟ್ಟ ರೀಜನರೇಟಿವ್ ಬ್ರೇಕಿಂಗ್ ಅಂತಾರಲ್ಲ, ಇದು ವಿದ್ಯುತ್ ಉಳಿತಾಯ ಮತ್ತೆ ಕಾರ್ಬನ್ ಉತ್ಸವ ಕಡಿತ ಇದು ಯಾವ ರೀತಿ ಸಹಾಯ ಮಾಡುತ್ತೆ? ಖಂಡಿತ ಸರ್, ಇದು ರೀಜನರೇಟಿವ್ ಬ್ರೇಕಿಂಗ್ ಅನ್ನೋದು ಸಮಕಾಲೀನ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ನಾವು ಯೂಶಲಿ ಗಾಡಿ ಮುಂದೆ ಹೋಗೋದಿಕ್ಕೆ ಆಕ್ಸಿಲೇಟರ್ ಪ್ರೆಸ್ ಮಾಡ್ತೀವಿ ಸರ್, ಸೊ ಅಲ್ಲಿ ಕಂಬಷನ್ ಆಗಿ ನಾವು ಎನರ್ಜಿ ಜನರೇಟ್ ಆಗಿ ಆ ಥ್ರಸ್ಟ್ ಇಂದ ಮುಂದೆ ಹೋಗುತ್ತೆ. ಸೊ ಇಲ್ಲಿ ನಮ್ಮ ಮೆಟ್ರೋ ಕಂಪ್ಲೀಟ್ ಆಗಿ ಇಟ್ ಈಸ್ ರನ್ ಆನ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಚಾಲಿತ ರೈಲು ಅಂತ ಹೇಳ್ಬೋದು ಸರ್. ಇದರಲ್ಲಿ ಏನಂದ್ರೆ ಎಲೆಕ್ಟ್ರಿಸಿಟಿ ಇಂದ ನಾವು ಮೋಟರ್ ರನ್ ಆಗುತ್ತೆ ಮುಂದೆ ಹೋಗುತ್ತೆ ಸರ್. ಈ ಬ್ರೇಕ್ ಹೊಡೆದಾಗ ಅದರಲ್ಲಿ ಆ ಬ್ರೇಕಿಂಗ್ ಪ್ಯಾಡ್ ಹತ್ರ ಅಲ್ಲಿ ಸೆನ್ಸರ್ಸ್ ಇದೆ ಸರ್. ಆ ಸೆನ್ಸರ್ ಏನ್ ಮಾಡುತ್ತೆ ಅಂದ್ರೆ ಆ ಸರ್ಕ್ಯುಲೇಟಿವ್ ಮೋಷನ್ಸ್ ನ ಸ್ಟಾಪ್ ಮಾಡುತ್ತೆ. ಆ ಸ್ಟಾಪ್ ಮಾಡಿದಾಗ ಆ ಫ್ರಿಕ್ಷನ್ ಮತ್ತೆ ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇರುತ್ತಲ್ಲ ಸರ್, ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇನ್ನೊಂದು ಮೋಟರ್ಗೆ ಜನರೇಟ್ ಅಂದ್ರೆ ಕನೆಕ್ಟ್ ಮಾಡಿರ್ತಾರೆ. ಆ ಮೋಟರ್ ಅಲ್ಲಿ ಆ ರೊಟೇಷನ್ ಆಗ್ತಾ ಇದ್ದಂಗೆ ಮತ್ತೆ ಅಲ್ಲಿ DC ಕರೆಂಟ್ ಸ್ಟೋರ್ ಆಗಿರುತ್ತೆ, ಉತ್ಪಾದನೆ ಆಗಿರುತ್ತೆ. ಅದನ್ನ ನಾವು ಆ ಎನರ್ಜಿನ ನಾವು ಉಪಯೋಗಿಸ್ಕೊಂಡ್ರೆ ಇದರಿಂದ ನಾವು ಯಂತ್ರ ಚಾಲನೆ ಅಥವಾ ರೈಲ್ ಚಾಲನೆ ಮಾಡೋದಕ್ಕೂ ವಿದ್ಯುತ್ ತಗೊಂತಾ ಇದೀವಿ. ಬ್ರೇಕ್ ಹೊಡೆದ್ರೆ ಅದರಿಂದನು ಎನರ್ಜಿ ಬರ್ತಾ ಇದೆ. ಇದೊಂದು ಉತ್ತಮ ಸಾಧನೆ ಕೂಡ. ಖಂಡಿತ ಖಂಡಿತ, ಯಾಕಂದ್ರೆ ಏನು ಇಲ್ದಿದ್ದಲ್ಲಿ ನೀವು ಉತ್ಪಾದನೆ ಮಾಡ್ತಾ ಇದ್ದೀರಲ್ಲ. ಖಂಡಿತ, ನಿಜವಾಗೂ ನಮ್ಮ ಮೆಟ್ರೋಗೆ ನಾವು ಧನ್ಯವಾದ ಹೇಳಬೇಕು. ಹೌದು ಹೌದು ಸರ್. ಈಗ ಕೇಳಿ ಹವಾಮಾನ ತಜ್ಞರಾದ ಡಾಕ್ಟರ್ CS ಪಾಟೀಲ್ ಅವರು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ, ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರ್ನಾಟಕ ರಾಜ್ಯಾದ್ಯಂತ ಒಣ ಹವೆ ಮುಂದುವರೆದಿದೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ December 8-12 ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 10-12 degrees ಹೋಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ ಹಾಗೂ ಗದಗು ಜಿಲ್ಲೆಗಳ ಕೆಲವು ಕಡೆ ಮುಂದಿನ 5 ದಿನಗಳವರೆಗೆ ಶೀತ ಗಾಳಿಯು ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 12-14 degrees ತನಕ ಹೋಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ 15-17 degrees ಇರುವ ಹೆಚ್ಚಿನ ಸಾಧ್ಯತೆ ಇದ್ದು ಬೆಂಗಳೂರಿನ ಕೆಲವು ಕಡೆ ಮಂಜು ಬೀಳುವ ಸಾಧ್ಯತೆ ಇದೆ. ಮಾಹಿತಿ ನೀಡುತ್ತಾರೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ AK ಚಕ್ರವರ್ತಿ. ಇದು ಹವಾಮಾನ ಮಿತ್ರದು 14th episode. ಧನುಷ್ ಚವಾನ್ ಅವರು ಜಮಖಂಡಿ ಬಾಗಲಕೋಟೆಯಿಂದ

ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನವಾರು ದೈನಂದಿನ ವರದಿ. ಆರಂಭದಲ್ಲಿ ಚಿತ್ರದುರ್ಗ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಅಲಸಂದೆ ಕಾಳು ಪ್ರಮಾಣ 1 ಕ್ವಿಂಟಾಲ್ಗೆ ಗರಿಷ್ಠ 6609, ಕನಿಷ್ಠ ಮತ್ತು ಗರಿಷ್ಠ. ಅಡಿಕೆ ಪ್ರಭೇದ ಬೆಟ್ಟೆ ಕ್ವಿಂಟಾಲ್ಗೆ ಗರಿಷ್ಠ 37,000, ಕನಿಷ್ಠ 36,600. ಅಡಿಕೆ ಪ್ರಭೇದ ಕೆಂಪು ಗೋಟು ಗರಿಷ್ಠ 31,000, ಕನಿಷ್ಠ 30,600. ಅಡಿಕೆ ಪ್ರಭೇದ ರಾಶಿ ಕ್ವಿಂಟಾಲ್ಗೆ 51,100, ಕನಿಷ್ಠ 50,700. ನೆಲಗಡಲೆ ಅಥವಾ ಶೇಂಗಾ ಪ್ರಭೇದ ನಾಟಿ ಕ್ವಿಂಟಾಲ್ಗೆ ಗರಿಷ್ಠ 8,469, ಕನಿಷ್ಠ 3,069. ಹುರುಳಿಕಾಳು ಗರಿಷ್ಠ ಮತ್ತು ಕನಿಷ್ಠ 3,100. ಮೆಕ್ಕೆಜೋಳ ಪ್ರಭೇದ ಸ್ಥಳೀಯ ಗರಿಷ್ಠ 2,061, ಕನಿಷ್ಠ 1,506. ಮೆಕ್ಕೆಜೋಳ ಪ್ರಭೇದ ಜೋಳದ ಅರಳು ಗರಿಷ್ಠ 3,556, ಕನಿಷ್ಠ 3,481. ಸೂರ್ಯಕಾಂತಿ ಪ್ರಭೇದ ಸ್ಥಳೀಯ ಕ್ವಿಂಟಾಲ್ಗೆ ಗರಿಷ್ಠ 6,819, ಕನಿಷ್ಠ 4,869. ತೊಗರಿ ಗರಿಷ್ಠ 7,031, ಕನಿಷ್ಠ 3,011. ಚಳ್ಳಕೆರೆ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ನೆಲಗಡಲೆ ಅಥವಾ ಶೇಂಗಾ ಪ್ರಭೇದ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಗರಿಷ್ಠ 8,069, ಕನಿಷ್ಠ 4,001. ಮೆಕ್ಕೆಜೋಳ ಪ್ರಭೇದ ಹಳದಿ ಗರಿಷ್ಠ 2,065, ಕನಿಷ್ಠ 1,501. ಹಿರಿಯೂರು ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಕೊಬ್ಬರಿ ಪ್ರಭೇದ ಮಿಲ್ಲಿಂಗ್ ಗರಿಷ್ಠ 16,666, ಗರಿಷ್ಠ ಮತ್ತು ಕನಿಷ್ಠ ಪ್ರಮಾಣ ಒಂದೇ ಆಗಿದೆ. ಮೆಕ್ಕೆಜೋಳ ಪ್ರಭೇದ ಹೈಬ್ರಿಡ್ ಗರಿಷ್ಠ ಮತ್ತು ಕನಿಷ್ಠ 2,400. ಹರಿಹರ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಮೆಕ್ಕೆಜೋಳ ಪ್ರಭೇದ ಹೈಬ್ರಿಡ್ ಕ್ವಿಂಟಾಲ್ಗೆ ಗರಿಷ್ಠ ಮತ್ತು ಕನಿಷ್ಠ 2,000. ಭತ್ತ ಗರಿಷ್ಠ 2,500, ಕನಿಷ್ಠ 2,350. ಹೊಳಲ್ಕೆರೆ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಮೆಕ್ಕೆಜೋಳ ಪ್ರಭೇದ ಹಳದಿ ಗರಿಷ್ಠ 2,000, ಕನಿಷ್ಠ 1,900. ಇದುವರೆಗೂ ವಿವಿಧ ಕೃಷಿ ಮಾರುಕಟ್ಟೆಗಳ ಇಂದಿನ ಧಾರಣೆಯನ್ನ ತಿಳಿದಿರಿ.